ಇದ್ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು, ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. 45 ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ, ಇಲ್ಲವೇ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ರಾಧ ನೋಡು, ಮಳೆಯಿಂದ ತಪ್ಪಿಸ್ಕೊಳ್ಳೋಕೆ ಕೊಳೆ ತಂದೆ. ಡೆಂಗು ಮತ್ತು ಚಿಕನ್ ಗುಣಿಯಿಂದ ತಪ್ಪಿಸ್ಕೊಳ್ಳೋಕೆ ಉಪಾಯ ಅದನ್ನ ಮಾಡ್ತಾರೆ. ಇದನ್ನ ನನ್ಗ್ಯಾರು ಹೇಳೇ ಇಲ್ಲ. ನಾನ್ ಹೇಳ್ತೀನಿ, ನೀರಿನಿಂದ ತುಂಬಿದ ಟ್ಯಾಂಕು ಇಲ್ಲ ಪಾತ್ರೆಗಳನ್ನ ಚೆನ್ನಾಗಿ ಮುಚ್ಚಿಡಿ. ಪ್ರತಿ ವಾರ ಕೂಲರ್ ಖಾಲಿ ಮಾಡಿ ಒಣಗಿಸಿ ತುಂಬಿಡಿ. ಮನೆ ಮತ್ತು ಅಕ್ಕಪಕ್ಕ ಒಡೆದ ಡ್ರಮ್, ಬ್ಯಾರಲ್, ಡಬ್ಬ, ಟೈರ್ ಇತ್ಯಾದಿಗಳಲ್ಲಿ ನೀರು ತುಂಬದಂತೆ ನೋಡ್ಕೊಳ್ಳಿ. ಸೊಳ್ಳೆ ಕಚ್ಚದೆ ಆಗಿರಲು ಕಾಯಿಲ್, ಕ್ರೀಮ್, ಮೆಷಿನ್ ಇತ್ಯಾದಿಗಳನ್ನ ಬಳಸಿ. ಡೆಂಗುವಿನ ಸೊಳ್ಳೆ ಹಗಲಿನಲ್ಲಿ ಕಚ್ಚುತ್ತವೆ, ಹಾಗಾಗಿ ಇಡೀ ಶರೀರವನ್ನು ಮುಚ್ಚುವ ಬಟ್ಟೆ ಧರಿಸಿ. ಜ್ವರ ಬಂದ್ರೆ ಡಾಕ್ಟರ್ ಸಲಹೆ ಪಡೆಯಿರಿ. ತಿಳಿತಾ? ತಿಳಿತು, ಮತ್ತೀಗ ಬೇರೆಯವರಿಗೂ ಸಹ ಹೇಳ್ತೀನಿ. ಇಂಥ ಸುಲಭವಾದ ಉಪಾಯ ನಿಮ್ಮದಾಗಿಸಿಕೊಳ್ಳಿ, ಡೆಂಗು ಚಿಕನ್ ಗುಣವನ್ನ ದೂರ ಓಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಚೈತ್ರ ವೈಶಾಖ ಮಾಸ ವಸಂತ ಋತು, ಮಾರ್ಚ್ ಮೇ ಮಧ್ಯೆ ಗಿಡಮರಗಳು ಚಿಗುರಿ ಹೂ ಮೂಡುವ ಸುಂದರ ಕಾಲ. ಜೀರ್ಣಶಕ್ತಿ ಕಡಿಮೆ ಇರುವ ಈ ಸಮಯದಲ್ಲಿ ಹಳೆಯ ಗೋಧಿ ಅಕ್ಕಿಯಿಂದ ಮಾಡಿದ ಪದಾರ್ಥ, ಜೇನುತುಪ್ಪ, ಸಿಹಿ ಮಾವಿನ ರಸ, ಶುಂಠಿ ಕಷಾಯ ಅತ್ಯುತ್ತಮ. ಹಗಲು ನಿದ್ದೆ ನಿಷಿದ್ಧ. ವ್ಯಾಯಾಮ, ಬಿಸಿ ನೀರಿನ ಸ್ನಾನ ಕಡ್ಡಾಯ. ಸಮರ್ಪಕ ಆಹಾರ ಪದ್ಧತಿ ವಸಂತ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ದಕ್ಷಿಣ ಕನ್ನಡ ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ 2022 ಇದೇ ಅಕ್ಟೋಬರ್ ತಿಂಗಳ 23ರಂದು. ಸ್ಥಳ ಮಂಗಳೂರಿನ ವೆನ್ಲಾಕ್ ಆಯುಷ್ ಆಸ್ಪತ್ರೆ. ಸಮಯ ಬೆಳಿಗ್ಗೆ 10:30. ಅದೇ ದಿನ ಜಿಲ್ಲಾ ಆಯುಷ್ ಇಲಾಖೆ ವತಿಯಿಂದ ಉಚಿತ ಸಂಧಿವಾತ ಚಿಕಿತ್ಸಾ ಯೋಜನೆ ಪುನರ್ಭವಕ್ಕೆ ಚಾಲನೆ ನೀಡಲಾಗುವುದು. ಈ ಬಾರಿಯ ಘೋಷವಾಕ್ಯ, ಪ್ರತಿದಿನ ಪ್ರತಿ ಮನೆಯಲ್ಲೂ ಆಯುರ್ವೇದ. ಇದು ದಕ್ಷಿಣ ಕನ್ನಡ ಜಿಲ್ಲಾ ಆಯುಷ್ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ಕೃಷಿ ಮಾಹಿತಿ. ನಮ್ಮ ರಾಜ್ಯದಲ್ಲಿ ಸುಮಾರು 600,000 ಹೆಕ್ಟೇರ್ಗಳಷ್ಟು ಒಳನಾಡು ಜಲಸಂಪನ್ಮೂಲವನ್ನು ಹೊಂದಿದ್ದು, ಕಳೆದ 5-6 ವರ್ಷಗಳ ಸರಾಸರಿ ಮೀನು ಉತ್ಪಾದನೆ ಸುಮಾರು 600,000 ಟನ್ನಷ್ಟು ಇದೆ. ಮೀನು ಕೃಷಿಯನ್ನು ಇತರ ಉದ್ಯಮಗಳಂತೆ ಕಡಿಮೆ ಖರ್ಚಿನಲ್ಲಿ ಕೈಗೊಳ್ಳಬಹುದಾಗಿದೆ. ಮೀನು ಪಾಲನೆಗೆ ಸುಮಾರು 0.5 ಎಕರೆಯಿಂದ 5 ಎಕರೆ ವಿಸ್ತೀರ್ಣವುಳ್ಳ ಕೊಳಗಳು ಅವಶ್ಯ. ಸುಮಾರು 3-4 ಅಡಿ ಆಳದ ಇರುವಂತಹ ಕೊಳಗಳು, ಆಕಾರದಲ್ಲಿ ಆಯತಾಕಾರ ಇಲ್ಲವೇ ದುಂಡಗಾಗಿ ಅಥವಾ ಚೌಕಾಕಾರದಲ್ಲಿ ಇರಬೇಕು. ಸಾಕಣೆ ಕೊಳದಲ್ಲಿ ಕನಿಷ್ಠ 3-4 ಅಡಿ ನೀರು ಯಾವತ್ತೂ ಕೂಡ ಇರಬೇಕು. ಮೀನುಗಳನ್ನು ಸಾಕುವ ಕೊಳದ ಮಣ್ಣಿನ ಮತ್ತು ನೀರಿನ ರಸಸಾರ 6.5-8 ಇರಬೇಕು. ಕೊಳದ ಮಣ್ಣು ಆಮ್ಲೀಯವಾಗಿದ್ದರೆ ಎಕರೆ ಒಂದಕ್ಕೆ ಸುಮಾರು 200-250 ಕಿಲೋದಷ್ಟು ಸುಣ್ಣವನ್ನು ಹಾಕಿ ರಸಸಾರವನ್ನು ಸರಿಪಡಿಸಬೇಕು. ನೀರಿನ ಕ್ಷಾರತೆಯು 75-155 PPM ಇರಬೇಕಾಗ್ತದೆ ಮತ್ತು ನೀರಿನ ಆಮ್ಲಜನಕದ ಪ್ರಮಾಣ 4-5 PPM ಇರುವ ಹಾಗೆ ನೋಡಿಕೊಳ್ಳಬೇಕಾಗ್ತದೆ. ಸಾಕಾಣಿಕೆಗೆ ಯೋಗ್ಯವಾದಂತಹ ಮೀನು ತಳಿಗಳ ಬಗ್ಗೆ ಹೇಳುವುದಿದ್ರೆ, ತಿನ್ನಲು ಅತ್ಯಂತ ರುಚಿಕರವಾದ ಹಾಗೂ ಶೀಘ್ರವಾಗಿ ಬೆಳೆಯುವಂತಹ ಸ್ವದೇಶಿ ಮೀನು ತಳಿಗಳಾದ ಕಾಟ್ಲಾ, ರೋಹು, ಮೃಗಾಲ್ ಮತ್ತು ವಿದೇಶಿ ಮೀನು ತಳಿಗಳಾದ ಕಾಮನ್ ಕಾರ್ಪ್, ಸಿಲ್ವರ್ ಕಾರ್ಪ್ ಮತ್ತು ಗ್ರಾಸ್ ಕಾರ್ಪ್. ಈ ಮೀನುಗಳನ್ನು ಸಾಕಾಣಿಕೆಗೆ ಉಪಯೋಗಿಸಬಹುದು. ಈ 6 ಜಾತಿಯ ಮೀನುಗಳನ್ನು ಒಟ್ಟಿಗೆ ಸೇರಿಸಿ ಮಾಡುವ ಪಾಲನೆಯನ್ನು ಸಮಗ್ರ ಮೀನು ಕೃಷಿ ಎಂದು ಕರೆಯಲಾಗ್ತದೆ. ಇಂತಹ 6 ಜಾತಿಯ ಮೀನುಗಳನ್ನು ಮೀನು ಕೃಷಿಯಲ್ಲಿ ಉಪಯೋಗಿಸುವ ಪ್ರಮುಖ ಉದ್ದೇಶ ಅಂತಂದರೆ, ಇವುಗಳು ಒಂದನ್ನೊಂದು ತಿನ್ನುವುದಿಲ್ಲ, ಆಹಾರಕ್ಕಾಗಿ ಅಥವಾ ಸ್ಥಳಕ್ಕಾಗಲಿ ಅವುಗಳಲ್ಲಿ ಸ್ಪರ್ಧೆ ಏರ್ಪಡುವುದಿಲ್ಲ ಮತ್ತು ನೀರಿನ ಎಲ್ಲ ಹಂತಗಳಲ್ಲಿಯೂ ಕೂಡ ಆಹಾರವನ್ನು ಬಳಸಿಕೊಳ್ತವೆ. ಸಾಮಾನ್ಯವಾಗಿ ಇವುಗಳು 1 ವರ್ಷಕ್ಕೆ 1-1.5 ಕಿಲೋದಷ್ಟು ಬೆಳೀತವೆ. ಮೀನು ಮರಿಗಳ ಬಿತ್ತನೆಗಾಗಿ ಕೊಳಗಳನ್ನು ಸಜ್ಜುಗೊಳಿಸಬೇಕಾಗ್ತದೆ. ಮೀನು ಮರಿಗಳನ್ನು ಕೊಳದಲ್ಲಿ ಬಿತ್ತನೆ ಮಾಡುವ ಮೊದಲು ನೀರಿನಲ್ಲಿರುವಂತಹ ಜಲಸಸ್ಯ, ಕಪ್ಪೆ, ಹಾವು, ಕೊರವ ಹಾಗೂ ಇನ್ನಿತರ ಅನವಶ್ಯಕ ಮೀನು ತಿನ್ನುವಂತಹ ಕೀಟ ಇವುಗಳನ್ನು ನಿರ್ಮೂಲನೆ ಮಾಡಬೇಕು. ಅನಗತ್ಯ ಮೀನುಗಳನ್ನು ಬಲೆಗಳ ಸಹಾಯದಿಂದ ತೆಗೆದುಹಾಕಬೇಕು. ಕೊಳದ ನೀರನ್ನು ಫಲವತ್ತು ಮಾಡುವಂತಹದ್ದು ಕೂಡ ಇನ್ನೊಂದು ಪ್ರಮುಖವಾದಂತಹ ಕೆಲಸ. ಮೀನು ಮರಗಳಿಗೆ ಅಗತ್ಯ ಇರುವಂತಹ ನೈಸರ್ಗಿಕ ಆಹಾರವನ್ನು ಹೆಚ್ಚಿಸುವುದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಸಾವಯವ ಹಾಗೂ ರಾಸಾಯನಿಕ ಗೊಬ್ಬರಗಳನ್ನು ಕೊಳದ ನೀರಿಗೆ ಹಾಕಬೇಕು. ಮೀನು ಮರಿಗಳನ್ನು ಬಿತ್ತುವ 10-15 ದಿವಸಗಳ ಮುಂಚಿತವಾಗಿ ಸುಲಭವಾಗಿ ಮತ್ತು ಕಡಿಮೆ ದರದಲ್ಲಿ ಸಿಗುವಂತಹ ಸಗಣಿ ಅಥವಾ ಕೋಳಿ ಗೊಬ್ಬರಗಳನ್ನು ಕೊಳದ ನೀರಿಗೆ ಹಾಕಬೇಕಾಗ್ತದೆ. 1 ಎಕರೆಗೆ ಸಗಣಿಯಾದರೆ 4,000 ಕಿಲೋದಷ್ಟು ಅಥವಾ 4 ಟನ್ನಷ್ಟು, ಕೋಳಿ ಗೊಬ್ಬರವಾದರೆ 2,000 ಕಿಲೋ ಅಥವಾ 2 ಟನ್ನಷ್ಟು ಮೊದಲನೆಯ ಕಂತಾಗಿ ಹಾಕಬೇಕಾಗ್ತದೆ. ನಂತರ ಪ್ರತಿ ತಿಂಗಳು ಸಗಣಿಯನ್ನು ಸುಮಾರು 500 ಕಿಲೋದಷ್ಟು ಮತ್ತು ಕೋಳಿ ಗೊಬ್ಬರವಾದರೆ 250 ಕಿಲೋದಷ್ಟು ಕೊಳದ ನೀರಿಗೆ ಹಾಕಬೇಕಾಗ್ತದೆ. ಹಾಗೆಯೇ ಕೃತಕವಾದಂತಹ ಆಹಾರವನ್ನು ಕೂಡ ನೀಡಬೇಕು. ಮೀನುಗಳ ಬೆಳವಣಿಗೆಯ ವೇಗವನ್ನು ಹೆಚ್ಚಿಸುವುದಕ್ಕೆ ಕೃತಕ ಆಹಾರದಲ್ಲಿ ಅಕ್ಕಿ ತವುಡು ಮತ್ತು ಕಡಲೆಕಾಯಿ ಹಿಂಡಿಯನ್ನು 1:1 ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಒಟ್ಟು ಮೀನಿನ ದೇಹ ತೂಕದ 2% ಆಹಾರವಾಗಿ ಕೊಡಬೇಕಾಗ್ತದೆ. ಪ್ರತಿ 4,000 ಮೀನು ಮರಿಗಳಿಗೆ ಕೃತಕ ಆಹಾರವನ್ನು ಒದಗಿಸುವಾಗ ದಿನವೊಂದಕ್ಕೆ ಮೊದಲ 90 ದಿವಸಗಳಲ್ಲಿ 800 ಗ್ರಾಂನಂತೆ, ಎರಡನೆಯ 90 ದಿವಸಗಳಲ್ಲಿ 1.5 ಕಿಲೋದಂತೆ, ಮೂರನೆಯ 90 ದಿವಸಗಳಲ್ಲಿ 3.2 ಕಿಲೋದಂತೆ ಕೊಡಬೇಕು. ಕೃತಕ ಆಹಾರವನ್ನು ನೀರಿನಲ್ಲಿ ನೆನೆಸಿ ಮುದ್ದೆ ಮಾಡಿ 4 ಸ್ಥಳಗಳಲ್ಲಿ ನೀರಿನೊಳಗಡೆ ತೂಗಿಬಿಡುವಂಥದ್ದು ಒಳ್ಳೆಯದು. ಗ್ರಾಸ್ಕಾರ್ಪ್ ಮೀನು ಮರಿಗಳನ್ನು ಸಾಗಾಣಿಕೆ ಮಾಡಿದಲ್ಲಿ ಸಿಗಡಿ, ಅಜೋಲಾ, ಇನ್ನೂ ಮುಂತಾದಂತಹ ಮೃದು ಜಲಸಸ್ಯಗಳು ಮತ್ತು ನೇಪಿಯರ್ ಹುಲ್ಲನ್ನು ಆಹಾರವಾಗಿ ನೀಡಬಹುದು. ಹಸಿರು ಪಾಚಿ ನೀರಿನಲ್ಲಿ ಕಾಣಿಸಿಕೊಂಡಾಗ, ಮೋಡ ಕವಿದ ವಾತಾವರಣ ಇದ್ದಾಗ, ಮಳೆ ಬರ್ತಾ ಇದ್ದಾಗ ಹಾಗೂ ಆಮ್ಲಜನಕದ ಕೊರತೆ ಉಂಟಾದಾಗ ಹೆಚ್ಚುವರಿ ಆಹಾರವನ್ನು ಕೊಡುವುದನ್ನು ಮತ್ತು ಗೊಬ್ಬರ ಹಾಕುವುದನ್ನು ನಿಲ್ಲಿಸಬೇಕು. ನೀರನ್ನು ಬದಲಾಯಿಸುವಂತಹ ವ್ಯವಸ್ಥೆಯಿದ್ದಲ್ಲಿ 25-30% ನೀರನ್ನು ಹೊಸ ನೀರನ್ನು ಕೊಳಗಳಿಗೆ ಬಿಡಬೇಕಾಗ್ತದೆ. ಸುಮಾರು 4-6 ಸೆಂಟಿಮೀಟರ್ ಉದ್ದದ ಮೀನು ಮರಿಗಳನ್ನು ಜೂನ್ನಿಂದ ಸೆಪ್ಟೆಂಬರ್ ತಿಂಗಳಿನವರೆಗೆ ದೊರೆತವೆ. ಈ ಮರಿಗಳನ್ನು ಕೊಳದಲ್ಲಿ ಬಿತ್ತನೆ ಮಾಡಬೇಕು. 1 ಎಕರೆ ಪ್ರದೇಶಕ್ಕೆ ಸುಮಾರು 4,000 ಮರಿಗಳಂತೆ ಬಿತ್ತನೆ ಮಾಡಬಹುದು. ಕೊಳದಲ್ಲಿರುವಂತಹ ಮೀನುಗಳ ಆರೋಗ್ಯ ಮತ್ತು ಬೆಳವಣಿಗೆಯನ್ನು ಗಮನಿಸುವುದಕ್ಕೆ ಅವುಗಳನ್ನು ಆಗಾಗ ಬಲೆಯ ಸಹಾಯದಿಂದ ಹಿಡಿದು ಪರೀಕ್ಷಿಸಬೇಕು. ಮೀನುಗಳಿಗೆ ಈಜುರೆಕ್ಕೆ ಮತ್ತು ಬಾಲದ ರೆಕ್ಕೆ ಕೊಳೆಯುವಿಕೆ ದೇಹದ ಮೇಲೆ ಕಂಡುಬಂದಾಗ ಮೀನು ಇಲಾಖೆಯ ಸಹಾಯಕರನ್ನು ಸಂಪರ್ಕಿಸಿ ಸೂಕ್ತ ಔಷಧಿಯನ್ನು ನೀಡುವ ಮೂಲಕ ರೋಗಗಳನ್ನು ನಿವಾರಿಸಬಹುದು. ರೋಗಗಳು ಕಾಣಿಸಿಕೊಂಡಾಗ ಮೀನುಗಳ ಚಲನೆಯು ಸಾಧಾರಣವಾಗಿ ಅಸ್ತವ್ಯಸ್ತವಾಗಿರುತ್ತದೆ. ಸಾಧ್ಯವಾದರೆ 1/3 ಭಾಗದಷ್ಟು ಕೊಳದ ನೀರನ್ನು ಬದಲಾಯಿಸುವಂತಹದ್ದು ಕೂಡ ಸೂಕ್ತ. ಮೀನು ಮರಿಗಳನ್ನು ಕೊಳದಲ್ಲಿ ಬಿಟ್ಟ 8-10 ತಿಂಗಳ ನಂತರ ಅವುಗಳು ಸಾಮಾನ್ಯವಾಗಿ 3/4-1.5 ಕಿಲೋದಷ್ಟು ಬೆಳೀತವೆ. ಆಗ ಅವುಗಳನ್ನು ಬಲೆಯಿಂದ ಅಥವಾ ಬಲೆಗಳಿಂದ ಹಿಡಿಯಬಹುದು. 1 ಎಕರೆ ಕೊಳದ ನಿರ್ಮಾಣಕ್ಕೆ ಸುಮಾರು 1,00,000 ರೂಪಾಯಿಯಷ್ಟು ಖರ್ಚು ಬರುತ್ತದೆ. ಬಲೆಗಳು ಹಾಗೂ ಇನ್ನಿತರ ಸಲಕರಣೆಗಳಿಗೆ ಸುಮಾರು 20,000 ಹಾಗೂ ಇನ್ನಿತರ ಖರ್ಚುಗಳು ಸುಮಾರು 5,000. ಸಾಕಾಣಿಕೆಗೆ ತಗಲುವಂತಹ ಅಂದಾಜು ಖರ್ಚು ಅಂತಂದರೆ ಸುಣ್ಣ ಸುಮಾರು 200 ಕಿಲೋದಷ್ಟು ಬೇಕಾಗ್ತದೆ, 4,000 ರೂಪಾಯಿ. ಕೊಟ್ಟಿಗೆ ಸಗಣಿ ಸುಮಾರು 4 ಟನ್ನಷ್ಟು, 12,000 ರೂಪಾಯಿ. ಯೂರಿಯಾ 10 ಕಿಲೋದಷ್ಟು, ಸುಮಾರು 180-200 ರೂಪಾಯಿ. ಮೀನು ಮರಿ ವೆಚ್ಚ ಸುಮಾರು 6,000, ಆಹಾರ 40,000, ಒಟ್ಟು ಖರ್ಚು ಸುಮಾರು 210,000. ಅಂದಾಜು ವಾರ್ಷಿಕ ಆದಾಯ ಸರಾಸರಿ ಒಟ್ಟು ಮೀನಿನ ಉತ್ಪಾದನೆ 5,400 ಕಿಲೋ. ಮೀನು ಮಾರಾಟದಿಂದ ಅಂದರೆ ಪ್ರತಿ ಕಿಲೋಗೆ ಕನಿಷ್ಠ 100 ರೂಪಾಯಿ ಅಂತ ತಗೊಂಡ್ರೂ ಕೂಡ 540,000 ರೂಪಾಯಿ. ಇದರಲ್ಲಿ ಖರ್ಚನ್ನು ಕಳೆದರೆ ಸುಮಾರು 300,000 ಉಳಿತಾಯವಾಗ್ತದೆ. ಕೃಷಿ ಮಾಹಿತಿ ಕೇಳಿದಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕತೆ ಹೈ 18-40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ ಕರಾಯೇ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಸಂಬಲ್ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರ ಜನಿತ್ ಮೇ ಜಾರಿ. ಆಕಾಶವಾಣಿ ಮಂಗಳೂರು, ಸಮಯ 7 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಏರ್ನೆಕ್ಸ್ಟ್ ಅಮೃತ ಸ್ವಾತಂತ್ರ್ಯ ಮಾಲಿಕೆಯಲ್ಲಿ ವಿಶೇಷ ಸರಣಿ. ಏರ್ನೆಕ್ಸ್ಟ್